ಆಕಾಶವಾಣಿ ಶ್ರೋತೃಗಳೇ, ನಾಳೆ ಬೆಳಿಗ್ಗೆ 8:30 ಮಹಾಯೋಗ, ಯೋಗದ ಕುರಿತು ವಿಶೇಷ ಸರಣಿ ಕಾರ್ಯಕ್ರಮ, ವಿಷಯ ಯೋಗ ಮತ್ತು ಮಾನಸಿಕ ಆರೋಗ್ಯ. ಮಾತನಾಡುತ್ತಾರೆ ಸಂಗೀತಾ ಪ್ರಸಾದ್. ಆತ್ಮರೇ, ಈಗ ಸಮಯ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವಿಜಯಪುರ. ಕಿಸಾನ್ವಾಣಿ ಕರಿಯತ್ತ ಕಾಳಿಂಗ ರೈತ ಬಾಂಧವರ ಕಾರ್ಯಕ್ರಮ. ರೈತ ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ ಡಿಎಪಿಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ರಾಜ್ಯದ ಆಹಾರ ಮಾರಾಟಗಾರರಲ್ಲಿ ಒಂದು ಮನವಿ. ಸಾರ್ವಜನಿಕರಿಗೆ ಸುರಕ್ಷಿತ ಮತ್ತು ಪೌಷ್ಟಿಕಾಂಶ ಭರಿತ ಆಹಾರವನ್ನು ಒದಗಿಸುವ ಉದ್ದೇಶದಿಂದ ಈಟ್ ರೈಟ್ ಇಂಡಿಯಾ ಅಭಿಯಾನದಡಿ ಈಟ್ ಹೆಲ್ತಿ, ಈಟ್ ಸೇಫ್ ಮತ್ತು ಈಟ್ ಸಸ್ಟೈನಬಲ್ ಅಂಶಗಳ ಕುರಿತಂತೆ ಜಾಗೃತಿ ಮೂಡಿಸಲಾಗುತ್ತಿದೆ. ಜನಸಾಮಾನ್ಯರು ಹೆಚ್ಚಾಗಿ ಸೇರುವಂತಹ ಪೂಜಾ ಸ್ಥಳಗಳು, ಬೀದಿಬದಿ ಆಹಾರ ಮಳಿಗೆಗಳು, ಶಾಲೆ, ಶಿಕ್ಷಣ ಸಂಸ್ಥೆಗಳು, ಮಾರುಕಟ್ಟೆ, ರೈಲು ನಿಲ್ದಾಣ ಹಾಗೂ ಸುತ್ತಮುತ್ತಲ ಆಹಾರ ಮಾರಾಟಗಾರರಿಗೆ ಫಾಸ್ಟ್ಯಾಗ್ ತರಬೇತಿ ನೀಡಿ ಪ್ರಮಾಣ ಪತ್ರ ನವೀಕರಣ ಮಾಡಿಕೊಡಲಾಗುತ್ತದೆ. ಸಂಪರ್ಕಿಸಿ 0800-322-7005. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಔಷಧಾಡಳಿತ. ತೊಡಕಿನ ಗರ್ಭಿಣಿಯರ ಅನುಸರಣಾ ತಪಾಸಣೆಗಾಗಿ ಪ್ರತಿ ತಿಂಗಳು 24ನೇ ತಾರೀಕಿನಂದು ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಡೆಯಲಿದೆ ವಿಸ್ತೃತ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ. ಅಂದರೆ ತೊಡಕಿನ ಗರ್ಭಧಾರಣೆ ಎಂದು ನಿರ್ಣಯವಾಗಿದ್ದಲ್ಲಿ ವಿಶೇಷ ಗಮನ ನೀಡಲಾಗುವುದು. ತೊಡಕಿನ ಗರ್ಭವಾಗಿದ್ದರೂ ಸುಸೂತ್ರ ಹೆರಿಗೆಗೆ ನಿಯಮಿತವಾಗಿ ತಪಾಸಣೆ ಮಾಡಿಸಿ. ತೊಡಕಿನ ಗರ್ಭಿಣಿಯರ ಅನುಸರಣಾ ಭೇಟಿಗಳಿಗೆ ಉಚಿತ ಸಾರಿಗೆ ವ್ಯವಸ್ಥೆ. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನದ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರೀ, ಒಂದ್ ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಶಿಶು ಮತ್ತು ಮಕ್ಕಳು ಸದೃಢ ದೇಹ ಮತ್ತು ಚುರುಕು ಬುದ್ಧಿ ಹೊಂದಬೇಕೇ? ಕಬ್ಬಿಣಾಂಶ, ವಿಟಮಿನ್ ಸಿ, ಫೋಲಿಕ್ ಆಮ್ಲ ಸಾರವೃದ್ಧಿತ ಆಹಾರ ಪದಾರ್ಥಗಳನ್ನು ನೀಡಿ. ಪೂರಕವಾಗಿ 6-59 ತಿಂಗಳ ಚಿಕ್ಕ ಮಕ್ಕಳಿಗೆ IFA ಸಿರಪ್ ಅನ್ನು 1 ಮಿಲಿಯಂತೆ ವಾರಕ್ಕೆ 2 ಬಾರಿ, 5-9 ವರ್ಷಗಳ ಮಕ್ಕಳಿಗೆ ಪ್ರತಿ ವಾರ 1 ಪಿಂಕ್ ಮಾತ್ರೆ, 10-19 ವರ್ಷಗಳ ಹದಿಹರೆಯದವರಿಗೆ 1 ನೀಲಿ ಮಾತ್ರೆಯನ್ನು ಪ್ರತಿ ವಾರ ನೀಡಿ. IFA ಮಾತ್ರೆಗಳು ಅಂಗನವಾಡಿ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಲಭ್ಯ. ಬನ್ನಿ, ಅನಿಮಿಯಾ ಮುಕ್ತ ಪೌಷ್ಟಿಕ ಕರ್ನಾಟಕ ಕಟ್ಟೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಬಲ್ಗಾಲಿಟ್ಟು ಒಳಗ್ ಬಂದು ಮೊದ್ಲು ನಿಮ್ಮ ಅತ್ತೆಗ್ ನಮಸ್ಕಾರ ಮಾಡು. ನನ್ ಮುದ್ದು ಸೊಸೆ, ಒಂದ್ ವರ್ಷದಲ್ಲೇ ಒಂದ್ ಗಂಡು ಮಗುನ ಹೆತ್ಕೊಡ್ಬಿಟ್ಟ, ಅಷ್ಟ್ ಸಾಕು ನಂಗೆ. ಇದೆಂತ ಆಶೀರ್ವಾದ ಅಮ್ಮ ನಿಂದು? ಗಂಡು ಮಗು ಹೆಣ್ಮಗು ಅಂತ ನಿರ್ಧರಿಸೋದು ನಿನ್ ಸೊಸೆ ಅಲ್ಲ, ಆರೋಗ್ಯವಂತ ಮಗು ಆಗ್ಲಿ ಅಂತ ಹರಸು, ಆಗ ನಿನ್ ಮಾತು ಒಪ್ತೀನಿ. ನಮಸ್ಕಾರ, ನಾನು ನಿಮ್ ಪ್ರೇಮಾ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ BR ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿಜಯಶ್ರೀ. ನಾನು ಸ್ನೇಹಲ್ ಆರ್, IAS. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ತಜ್ಞ ವಾಣಿ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ರೈತರ ಅಭಿವೃದ್ಧಿಯಲ್ಲಿ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆಯ ಪಾತ್ರ. ಈ ಕುರಿತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ವಿಸ್ತರಣಾ ನಿರ್ದೇಶಕರಾದ ಡಾ ಲಕ್ಷ್ಮೀನಾರಾಯಣ ಹೆಗಡೆ ಅವರಿಂದ ಮಾಹಿತಿ. ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರ. ನಾನು ಡಾಕ್ಟರ್ ಲಕ್ಷ್ಮೀನಾರಾಯಣ ಹೆಗಡೆ, ವಿಸ್ತರಣಾ ನಿರ್ದೇಶಕರು, ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ. ತೋಟಗಾರಿಕೆ ಕೃಷಿಯ ಪ್ರಮುಖ ಭಾಗ. ದೇಶ ಮತ್ತು ರಾಜ್ಯದಲ್ಲಿ ತೋಟಗಾರಿಕಾ ಬೆಳೆಗಳ ಕ್ಷೇತ್ರ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ಕಳೆದ ವರ್ಷ ದೇಶದ ತೋಟಗಾರಿಕಾ ಬೆಳೆಗಳ ಉತ್ಪಾದನೆ ಸುಮಾರು 355.48 ದಶಲಕ್ಷ ಟನ್ಗಳಷ್ಟಿದೆ. ಇದು ಆಹಾರ ಧಾನ್ಯಗಳ ಹೋಲಿಕೆ ಮಾಡಿ ನೋಡಿದ್ರೆ ಆಹಾರ ಧಾನ್ಯಗಳ ಉತ್ಪಾದನೆಗಿಂತ ಹೆಚ್ಚು. ದೇಶದ ಜನರಲ್ಲಿ ಆರೋಗ್ಯ ಮತ್ತು ಪೌಷ್ಟಿಕತೆಯ ಸಂಬಂಧಿಸಿದಂತೆ ಅರಿವು ಹೆಚ್ಚಾಗ್ತಾ ಇರೋದ್ರಿಂದ ಸಹಜವಾಗಿ ತೋಟಗಾರಿಕಾ ಬೆಳೆಗಳ ಬೇಡಿಕೆಯೂ ಹೆಚ್ಚಾ ಇದೆ. ತೋಟಗಾರಿಕೆಯ ಪ್ರಾಮುಖ್ಯತೆಯನ್ನು ಅರಿತು ಅದರ ಸರ್ವೋತ್ತಮುಖ ಅಭಿವೃದ್ಧಿಗಾಗಿ ಕರ್ನಾಟಕದ ಘನ ಸರ್ಕಾರ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯವನ್ನು ಬಾಗಲಕೋಟೆಯಲ್ಲಿ ದಿನಾಂಕ 22ನೇ ಆಗಸ್ಟ್ 2008ರಂದು ಸ್ಥಾಪನೆ ಮಾಡಿತು. ಈ ವಿಶ್ವವಿದ್ಯಾಲಯವು ಕರ್ನಾಟಕದ ಏಕೈಕ ಹಾಗೂ ಭಾರತದ 3ನೆಯ ತೋಟಗಾರಿಕಾ ವಿಶ್ವವಿದ್ಯಾಲಯ ಆಗಿರುವುದು ನಮಗೆ ಒಂಥರ ಹೆಮ್ಮೆಯ ವಿಷಯ. ದೇಶದಲ್ಲಿಯೇ ಕರ್ನಾಟಕ ರಾಜ್ಯವು ತೋಟಗಾರಿಕಾ ಉತ್ಪಾದನೆಯಲ್ಲಿ, ಅದರಲ್ಲಿಯೂ ಪ್ಲಾಂಟೇಷನ್ ಬೆಳೆಗಳು ಅಂದರೆ ತೋಟಪಟ್ಟಿ ಬೆಳೆಗಳಲ್ಲಿ 1ನೇ ಸ್ಥಾನ, ಹೂವಿನ ಬೆಳೆಗಳಲ್ಲಿ 2ನೇ ಸ್ಥಾನ, ಹಣ್ಣಿನ ಬೆಳೆಗಳಲ್ಲಿ 6ನೇ ಸ್ಥಾನ, ಸಂಬಾರು ಪದಾರ್ಥಗಳ ಉತ್ಪಾದನೆಯಲ್ಲಿ 7ನೇ ಸ್ಥಾನ ಮತ್ತು ತರಕಾರಿ ಬೆಳೆಗಳಲ್ಲಿ 8ನೇ ಸ್ಥಾನವನ್ನು ಪಡೆದಿರುವುದು ನಮಗೆ ಹೆಮ್ಮೆ. ಕಳೆದ 16 ವರ್ಷಗಳಿಂದ ವಿಶ್ವವಿದ್ಯಾಲಯದ ಬೆಳವಣಿಗೆ ಹಾಗೂ ಅಭಿವೃದ್ಧಿಯು ಗಮನೀಯವಾಗಿ ಹೆಚ್ಚಿದೆ. ವಿಶ್ವವಿದ್ಯಾಲಯದ ಸುಮಾರು 9 ಮಹಾವಿದ್ಯಾಲಯಗಳು, ಇನ್ನು 10ನೇ ಮಹಾವಿದ್ಯಾಲಯ ನಮಗೆ ಸದ್ಯದಲ್ಲಿ ಈ ವರ್ಷದ ಪ್ರಾರಂಭ ಆಗ್ತಾ ಇದೆ. ಅದು ವಿಜಯಪುರ ಜಿಲ್ಲೆಯ ಅಲಮೇಲಿನಲ್ಲಿ ಪ್ರಾರಂಭ ಆಗ್ತಾ ಇದೆ. ಇದಲ್ಲದೆ 12 ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರಗಳು, 7 ಸಂಶೋಧನಾ ಸಂಬಂಧಿತ ಅಖಿಲ ಭಾರತೀಯ ಸಮನ್ವಯ ಸಂಶೋಧನಾ ಯೋಜನೆಗಳು, 1 ಪ್ರಮುಖ ಸಂಶೋಧನಾ ಕೇಂದ್ರ ಬಾಗಲಕೋಟೆ ಇದೆ, 2 ವಲಯ ಸಂಶೋಧನಾ ಕೇಂದ್ರಗಳು ಅಂದರೆ ಧಾರವಾಡ ಮತ್ತು ಬೆಂಗಳೂರಿನಲ್ಲಿ ವಲಯ ಕೇಂದ್ರ ಇದೆ. ಅದಲ್ಲದೆ 12 ತೋಟಗಾರಿಕಾ ವಿಸ್ತರಣಾ ಶಿಕ್ಷಣ ಘಟಕಗಳು ಮತ್ತು 1 ಕೃಷಿ ವಿಜ್ಞಾನ ಕೇಂದ್ರ ಅಂದರೆ ಕೋಲಾರದಲ್ಲಿ ಒಂದು ಕೇಂದ್ರ ಸರ್ಕಾರದ ಅನುದಾನಿತ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ. ಇವೆಲ್ಲದರ ಮೂಲಕ ನಾವು ಸುಮಾರು 24 ಜಿಲ್ಲೆಗಳಲ್ಲಿ ನಮ್ಮ ಸೇವೆಯನ್ನು ಒದಗಿಸ್ತಾ ಇದ್ದೀವಿ. ವಿಶ್ವವಿದ್ಯಾಲಯವು 4 ವರ್ಷದ ಅವಧಿಯ ಸ್ನಾತಕ ಪದವಿಯನ್ನು ಅಂದರೆ BSc ಆನರ್ಸ್ ಹಾರ್ಟಿಕಲ್ಚರ್ ಅಂತ ಡಿಗ್ರಿಯನ್ನು ಮತ್ತು BTech ಫುಡ್ ಟೆಕ್ನಾಲಜಿ ಅಂದರೆ BTech ಆಹಾರ ತಂತ್ರಜ್ಞಾನ ವಿಷಯಗಳಲ್ಲಿ ಸ್ನಾತಕ ಪದವಿಯನ್ನು ಮತ್ತು 10 ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮತ್ತು 9 ವಿಷಯಗಳಲ್ಲಿ PhD ಪದವಿಯನ್ನು ನಮ್ಮ ವಿಶ್ವವಿದ್ಯಾಲಯ ನೀಡ್ತಾ ಇದೆ. ಇದಲ್ಲದೆ ರೈತರಿಗೆ ತಮ್ಮ ಭೂಮಿಯ ಮಣ್ಣನ್ನು ಪರೀಕ್ಷೆ ಮಾಡಿಸ್ಕೋಬೇಕು ಅಥವಾ ನೀರನ್ನು ಪರೀಕ್ಷೆ ಮಾಡಬೇಕು, ನಮ್ಮ ನೀರು ಅಥವಾ ಮಣ್ಣು ಯೋಗ್ಯವಾಗಿದೆಯೇ ಇಲ್ಲವೇ ಅಥವಾ ಅದರಲ್ಲಿ ಏನಾದರೂ ಕೊರತೆ ಇದೆಯೇ ಅದನ್ನು ಬಗೆಹರಿಸಲಿಕ್ಕೆ ತೊಂದರೆ ಇರುತ್ತೆ. ಹಾಗಾಗಿ ಮಣ್ಣು ಪರೀಕ್ಷೆ, ನೀರು ಪರೀಕ್ಷೆ, ಅಲ್ಲದೆ ಗಿಡಗಳ ಎಲೆಯಲ್ಲಿ ಅವರ ಪೋಷಕಾಂಶಗಳನ್ನು ಅರಿತುಕೊಳ್ಳಿಕ್ಕೆ ಎಷ್ಟಿದೆ ಅಂತ, ಗೊಬ್ಬರ ಹಾಕಿದ್ದು ಸರಿಯಾಗಿ ಗಿಡಗಳು ತಗೋತಾ ಇದ್ದೀವಿ ಇಲ್ಲವೇ, ಅಥವಾ ಗಿಡಗಳಲ್ಲಿ ಏನಾದರೂ ಒಂದು ದೋಷ ಕಂಡು ಬಂದರೆ ಅಂದರೆ ಪೋಷಕಾಂಶಗಳ ಕೊರತೆಯ ದೋಷ ಕಂಡು ಬಂದರೆ ಅದನ್ನು ಪರಿಹರಿಸಲಿಕ್ಕೆ ನಾವು ಟಿಶ್ಯೂ ಅನಾಲಿಸಿಸ್ ಅಂತ ಹೇಳ್ತಾರೆ, ಅಥವಾ ಎಲೆಯ ಒಂದು ಚೂರನ್ನು ಅದನ್ನು ಪ್ರಯೋಗದಲ್ಲಿ ಅಳವಡಿಸಿಕೊಂಡು ಅದಕ್ಕೆ ಸೂಕ್ತವಾದಂಥ ಪರಿಹಾರ ಕಂಡುಕೊಳ್ಳಿಕ್ಕೆ ನೋಡ್ತೀವಿ. ರೈತರು ವಿಶ್ವವಿದ್ಯಾಲಯದ ಪ್ರಮುಖ ಒಂದು ಮುಖ್ಯ ಕೇಂದ್ರದಲ್ಲಿ ಇದರ ಸೌಲಭ್ಯ ಇದೆ. ನಿರಂತರವಾಗಿ ಅಥವಾ ತಮಗೆ ಯಾವಾಗ ಬೇಕಾಗಿದೆ ಆವಾಗ ಬಂದು ಇದರ ಮಾಹಿತಿಯನ್ನು ಕೊಟ್ಟು, ಮತ್ತೆ ಅದಕ್ಕೊಂದು ಪದ್ಧತಿನೂ ಇದೆ, ಮಣ್ಣನ್ನು ಒಂದು ಮಾದರಿ ತೆಗಿಲಿಕ್ಕೆ ಒಂದು ಪದ್ಧತಿ ಇದೆ, ಅದರ ಥರನೇ ತೆಗೆದು ಇಲ್ಲಿ ತಂದು ಕೊಟ್ಟರೆ ತಮಗೆ ಒಂದು ಪರಿಹಾರವನ್ನು ಅಥವಾ ತಮ್ಮಲ್ಲಿಯ ಪೋಷಕಾಂಶಗಳ ಕೊರತೆ ಇದೆಯೇ ಅಥವಾ ಸರಿಯಾಗಿದೆಯೇ ಅನ್ನೋದನ್ನು ಹೇಳಬಹುದು. ಇದರ ಜೊತೆಯಲ್ಲಿ ನಮ್ಮಲ್ಲಿ ಸೂಕ್ಷ್ಮಜೀವಿಗಳಿಂದ ಮಾಡಿದಂಥ ಹಲವಾರು ಒಂದು ಗೊಬ್ಬರ ಇರ್ಬೋದು ಮತ್ತೆ ಔಷಧಿ ಇರ್ಬೋದು, ಕೆಲವು ಸೂಕ್ಷ್ಮಜೀವಿಗಳಿಗೆ ಈಗಾಗಲೇ ಕೆಮಿಕಲ್ ಅನ್ನು ಅಥವಾ ನಾವು ರಾಸಾಯನಿಕವನ್ನು ಬಳಕೆ ಕಡಿಮೆ ಮಾಡಬೇಕು ಅಂತ ಎಲ್ಲ ಕಡೆ ನಡೀತಾ ಇದೆ. ಹಾಗಾಗಿ ಅದಕ್ಕೆ ಸಂಬಂಧಿತ ನಮಗೆ ಸಸ್ಯಜನ್ಯ ಅಥವಾ ಪ್ರಾಣಿಜನ್ಯ ಒಂದು ಕೀಟನಾಶಕಗಳನ್ನು ಕೂಡ ನಾವು ಉತ್ಪಾದನೆ ಮಾಡಿರ್ತೀವಿ. ಇದನ್ನು ಕೂಡ ಟ್ರೈಕೋಡರ್ಮಾ ಇರಬಹುದು, ಅದಕ್ಕೆ ಸಂಬಂಧಿಸಿದ ಬೆಸಲಮಿಸಿಸ್ ಇರಬಹುದು, ಹಾಗಾಗಿ ಇವೆಲ್ಲವನ್ನು ಬೆವೇರಿಯಾ ಅಂತ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಮೆಣಸಿನ ಬೆಳೆಗೆ ಬೆಳೀತಾರೆ, ಹಾಕ್ತಾ ಇದ್ದಾರೆ. ಅಂದ್ರೆ ಅದಕ್ಕೆ ರೆಸಿಡ್ಯೂ ಅಂದ್ರೆ ಏನು, ನಾವು ಬೆಳೆಯಲ್ಲಿ ನಾವು ಕೊಯ್ಲು ಮಾರಾಟ ಮಾಡುವಾಗ ಅದರಲ್ಲಿ ರೆಸಿಡ್ಯೂ ಉಳ್ಕೊಂಡಿದೆಯೇ ಅಥವಾ ಅದರದ್ದು ಅಡ್ಡ ಪರಿಣಾಮ ಬರುತ್ತೆ, ಹಾಗಾಗಿ ಅಂತರದ ಕೆಮಿಕಲ್ ಅನ್ನ ಇರೋದಿಲ್ಲ ಅದರಲ್ಲಿ, ಆ ತರ ಇರುವಾಗ ಹೆಚ್ಚಿನ ಒಂದು ಸೂಕ್ಷ್ಮಜೀವಿಯಿಂದ ಮಾಡಿರುವಂತಹ ಒಂದು ಕೀಟನಾಶಕಗಳನ್ನು ಅಥವಾ ಶಿಲೀಂಧ್ರ ನಾಶಕಗಳನ್ನು ಹೊಡೆದ್ರೆ ಅದರದ್ದು ಕೂಡ ಅನುಕೂಲ ಆಗುತ್ತೆ. ಆ ದೃಷ್ಟಿಯಲ್ಲಿ ತಾವು ಇಲ್ಲಿ ಬಂದು ಇದರ ಖರೀದಿಯನ್ನು ಮಾಡಿ ತಮ್ಮ ಬೆಳೆಗಳಲ್ಲಿ ಉಪಯೋಗಿಸಿಕೊಂಡ್ರೆ ತಮಗೂ ಅನುಕೂಲ ಮತ್ತೆ ಎಲ್ಲ ಗ್ರಾಹಕರುಗಳಿಗೂ ಕೂಡ ಅನುಕೂಲ. ರೈತರ ಇದರ ಪ್ರಯೋಜನವನ್ನು ಪಡ್ಕೋಬೇಕು ಅಂತ ಹೇಳ್ತೀನಿ. ರೈತರ ನಿರಂತರ ಸೇವೆಗಾಗಿ ವಿಶ್ವವಿದ್ಯಾಲಯವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಸುಸ್ಥಿರ ಇಳುವರಿಗಾಗಿ ಸೂಕ್ತವಾದ ಕೃಷಿ ಪದ್ಧತಿ ಅಂತ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಪ್ರಗತಿಪರ ರೈತರು ಮತ್ತು ಇತರೆ ರೈತರ ಬೆಳೆಗಳ ಇಳುವರಿಗಳ ವ್ಯತ್ಯಾಸಗಳನ್ನು ಕಂಡುಕೊಂಡು ಮೌಲ್ಯಮಾಪನ ಮಾಡಿ ಅಧಿಕ ಆದಾಯ ಪಡೆಯುವುದರ ಜೊತೆಗೆ ಪರಿಣಾಮಕಾರಿಯಾಗಿ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳೋದು ಈ ಅಧ್ಯಯನದಿಂದ ಕಾಣಿಸಬಹುದು. ಬಾಗಲಕೋಟೆ ನಮ್ಮ ವಿಶ್ವವಿದ್ಯಾಲಯ ರೈತರಿಗೆ, ರೈತರಿಂದ ರೈತರಿಗಾಗಿ ಎನ್ನುವಂತೆ ರೈತರಿಗೆ ಹೊಸ ತಂತ್ರಜ್ಞಾನವನ್ನು ತಲುಪಿಸುವಲ್ಲಿ ನಿರಂತರವಾಗಿ ಕ್ರಿಯಾಶೀಲತೆಯನ್ನು ತೊಡಗುತ್ತಿರುವ ಜೊತೆಗೆ ಸಂಶೋಧನೆಗೆ ತನ್ನದೇ ಆದ ಕೊಡುಗೆ ನೀಡುವಲ್ಲಿ ನಿರತವಾಗಿದೆ. ತೋಟಗಾರಿಕೆ ಬೆಳೆಗಳ ಉತ್ಪಾದನೆ ಉತ್ಪಾದಕತೆ ಹೆಚ್ಚಿಸಿ ಉತ್ತಮ ಇಳುವರಿಗಳೊಂದಿಗೆ ರೈತರ ಆದಾಯವನ್ನು ದ್ವಿಗುಣಗೊಳಿಸುವುದು ನಮ್ಮ ಉದ್ದೇಶ. ಇದರಲ್ಲಿ ರೈತ ಕೇಂದ್ರಿತ ಮತ್ತು ಮಾರುಕಟ್ಟೆ ಆಧಾರಿತವಾಗಿ ಮಾಡುವುದು ವಿಸ್ತರಣಾ ನಿರ್ದೇಶನಾಲಯದ ಪ್ರಮುಖ ಗುರಿಯಾಗಿದೆ. ರೈತರ ಸೂಕ್ತ ಕೃಷಿಗಾಗಿ ಪ್ರಮುಖ ಉದ್ದೇಶಗಳೆಂದರೆ ವಿವಿಧ ತೋಟಗಾರಿಕೆ ಬೆಳೆಗಳ ಸಮರ್ಥ ಉತ್ಪಾದನಾ ಪ್ರದೇಶಗಳನ್ನು ಗುರುತಿಸಬಹುದು. ನಮ್ಮ ವಿಸ್ತರಣಾ ನಿರ್ದೇಶನಾಲಯವು ಬೆಳೆಗಳ ಸಮರ್ಥ ಉತ್ಪಾದನೆಗೆ ಪ್ರದೇಶಗಳನ್ನು ಗುರುತಿಸಿ ಆಯಾ ಪ್ರದೇಶಗಳ ಹವಾಮಾನ ಮತ್ತು ಮಣ್ಣಿನ ಫಲವತ್ತತೆಗನುಸಾರವಾಗಿ ಸೂಕ್ತ ಬೆಳೆಗಳ ನಿರ್ದೇಶನವನ್ನು ಕೊಡ್ತಾ ಇದೆ. ಅಂತರ ಬೆಳೆಗಳಿಂದ ಸಮಗ್ರ ಕೃಷಿ ಪದ್ಧತಿ ಬೆಳೆಗಳನ್ನು ವೃದ್ಧಿ ಮಾಡುವುದರಲ್ಲಿ ಈ ಕಾರ್ಯಕ್ರಮದಲ್ಲಿ ರೈತರು ಅಧಿಕ ಆದಾಯವನ್ನು ಪಡೆದು ಅವರ ವಿವಿಧ ಹಣ್ಣಿನ ತೋಟಗಳು ಸೂಕ್ತವಾಗಿ ಅಂತರ ಬೆಳೆಗಳ ಸಮಗ್ರ ಕೃಷಿ ಪದ್ಧತಿಯ ಬೆಳೆಗಳನ್ನು ಬೆಳೆಯುವಂತೆ ರೈತರಿಗೆ ಸಲಹೆ ನೀಡುವುದರ ಜೊತೆಗೆ ವಿವಿಧ ಬೆಳೆಗಳಲ್ಲಿ ಸುಸ್ಥಿರ ಇಳುವರಿ ಪಡೆಯಲು ಸೂಕ್ತವಾದ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ಸಲಹೆ ನೀಡ್ತಾ ಇದ್ದೀವಿ. ಹೊಸ ಹೊಸ ತಂತ್ರಜ್ಞಾನಗಳನ್ನು ಬಳಕೆಗೆ ರೈತರಿಗೆ ಬೆಳೆಗಳನ್ನು ಪರಿಣಾಮಕಾರಿಯಾಗಿ ಬೆಳೆಯಲು ಬೇಕಾಗುವ ಉತ್ತಮ ಮತ್ತು ಹೊಸ ಹೊಸ ತಂತ್ರಜ್ಞಾನಗಳನ್ನು ರವಾನಿಸುವುದು ಮತ್ತು ರೈತರಿಂದ ಪ್ರತ್ಯುತ್ತರ ಪಡೆಯುವುದು ಅಂದರೆ ಫೀಡ್ಬ್ಯಾಕ್ ಅಂತ ಹೇಳ್ತೀವಿ. ಅವರು ರೈತರು ಹೇಗೆ ಅದನ್ನು ಬಳಸಿದ್ದಾರೆ ಮತ್ತು ಅವರ ಒಂದು ಆಸೆಗೆ ಸರಿಯಾದ ಉತ್ತರ ಸಿಕ್ಕಿದೆಯೋ ಇಲ್ಲ ಎಂದು ನೋಡಿಕೊಂಡು ಮತ್ತೆ ತಂತ್ರಜ್ಞಾನಗಳನ್ನು ಅಳವಡಿಕೆಯಲ್ಲಿ ಯಾವುದಾದ್ರೂ ನ್ಯೂನತೆ ಇದ್ದರೆ ಅದನ್ನು ಸರಿಪಡಿಸುವುದು ನಮ್ಮ ಕರ್ತವ್ಯ ಆಗುತ್ತೆ. ಅದಕ್ಕೆ ಸೂಕ್ತ ಅಧ್ಯಯನವನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆಮೇಲೆ ಸಲಹಾ ಸಮಿತಿಯನ್ನು ರಚಿಸೋದು, ಅನುಭವಿ ರೈತರು ವಿಸ್ತರಣಾ ತಂತ್ರಜ್ಞರು ಮತ್ತು ವಿಷಯಾಧಾರಿತ ತಂತ್ರಜ್ಞರೊಂದಿಗೆ ಪ್ರಗತಿಪರ ರೈತರಿಗೆ ಅವರ ಕ್ಷೇತ್ರಗಳಿಗೆ ಭೇಟಿ ನೀಡುವುದು ಮತ್ತು ಸಮಸ್ಯೆ ಆಧಾರಿತ ರೈತರ ಬೆಳೆಗಳ ಪರಿಹಾರಕ್ಕಾಗಿ ತಜ್ಞರೊಂದಿಗೆ ಸಲಹಾ ಸಮಿತಿಯನ್ನು ರಚಿಸುವುದು ಮತ್ತು ಅದರ ಜೊತೆಯಲ್ಲಿ ವರದಿ ನೀಡಿ ಅದಕ್ಕೆ ಪರಿಹಾರವನ್ನು ಸೂಚಿಸಲು ನಮ್ಮ ನಿರ್ದೇಶನಾಲಯ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಕೃಷಿ ಸಾಮರ್ಥ್ಯವನ್ನು ಹೆಚ್ಚಿಸುವುದು, ಕೌಶಲ್ಯಾಭಿವೃದ್ಧಿ, ಸಂಪನ್ಮೂಲ ಮಾರುಕಟ್ಟೆ ನಿರ್ವಹಣೆ, ಸುಧಾರಿತ ಕೃಷಿ, ಕೊಯ್ಲೋತ್ತರ ತಂತ್ರಜ್ಞಾನ ಮತ್ತು ನಿರ್ವಹಣಾ ಕೌಶಲ್ಯಗಳನ್ನು ನೆರವೇರಿಸಲು ಕೃಷಿ ಸಾಮರ್ಥ್ಯವನ್ನು ಹೆಚ್ಚಿಸುವ ತರಬೇತಿ ಕಾರ್ಯಕ್ರಮವನ್ನು ಆಗಾಗ ಹಮ್ಮಿಕೊಳ್ತಾ ಇದ್ದೀವಿ. ರೈತರಿಗೆ ಕೃಷಿ ಉತ್ಪಾದನೆಯಿಂದ ನೇರ ಮಾರುಕಟ್ಟೆ ಲಭ್ಯವಾಗಲಿಕ್ಕೆ ಕೃಷಿ ಉತ್ಪಾದನೆಗಳನ್ನು ಮಾರುವವರ ಮತ್ತು ಖರೀದಿದಾರರ ಪರಸ್ಪರ ಸಂವಾದವನ್ನು ಸಂಘಟಿಸುವ ಜೊತೆಗೆ ರೈತರಿಗೆ ನೇರ ಮಾರುಕಟ್ಟೆಯನ್ನು ಒದಗಿಸಲು ಪ್ರಯತ್ನ ಮಾಡ್ತಾ ಇದ್ದೀವಿ. ಆಮೇಲೆ ಉತ್ಪಾದನೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಬೇಡಿಕೆ ಆಧಾರಿತ ಮುನ್ಸೂಚನಾ ಮಾದರಿಗಳ ಮಾರುಕಟ್ಟೆಗಳನ್ನು ಒದಗಿಸುವುದರ ಜೊತೆಗೆ ರೈತ ಸಮುದಾಯಗಳನ್ನು ಮತ್ತು ಉತ್ಪಾದಕ ಕಂಪನಿಗಳನ್ನು ಸಂರಕ್ಷಣೆ ಸಂಗ್ರಹ ಮಾರುಕಟ್ಟೆ ಅಂಶಗಳನ್ನು ಸಂಘಟಿಸ್ತಾ ಇದ್ದೀವಿ. ಈಗ ಇದರಲ್ಲಿ ನಮ್ಮ ವಿಸ್ತರಣಾ ಘಟಕದಲ್ಲಿ ಅಥವಾ ವಿಸ್ತರಣಾ ನಿರ್ದೇಶನಾಲಯದಲ್ಲಿ ಸುಮಾರು 7 ರೈತ ಉತ್ಪಾದಕರ ಕಂಪನಿಗಳನ್ನು ನಾವು ಒಂದು ಉತ್ತೇಜನ ಕೊಡ್ತಾ ಇದ್ದೀವಿ. ಒಂದು NDDB ಮುಖಾಂತರ ಒಂದು ನಡೀತಾ ಇದೆ, ಎಲ್ಲವೂ ಕೂಡ ಉಳಿದ 6 ನಮ್ಮದು NABARD ಮುಖಾಂತರ ನಡೀತಾ ಇದೆ. ರೈತರೆಲ್ಲರೂ ಕೂಡ ಈ ಕಂಪನಿಗಳ ಮೂಲಕ ಮಾಹಿತಿಯನ್ನು ತಗೊಂಡು ಅವರು ತಮ್ಮ ಒಂದು ಬೆಳೆಗಳಿಗೆ ಸೂಕ್ತ ಮಾರುಕಟ್ಟೆಯನ್ನು ಕಂಡುಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಇದೆ. ಆಮೇಲೆ ನಾವು ತಂತ್ರಜ್ಞಾನ ವರ್ಗಾವಣೆಯಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಸಹಭಾಗಿತ್ವದಲ್ಲಿ ನಮ್ಮ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇದರಲ್ಲಿ ತೋಟಗಾರಿಕೆ ಇಲಾಖೆ ಕರ್ನಾಟಕ ಸರ್ಕಾರದಿರ್ಬೋದು, ವಿಶ್ವವಿದ್ಯಾಲಯ ತೋಟಗಾರಿಕಾ ವಿಸ್ತರಣಾ ಘಟಕಗಳು ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳಿಂದ ವಿವಿಧ ವಲಯಗಳಲ್ಲಿ ಸ್ವಸಹಾಯ ಗುಂಪುಗಳು ಅವುಗಳ ನಾಯಕತ್ವ ವಹಿಸಿಕೊಳ್ಳುವಂತಹ ಪದ್ಧತಿ ಇದೆ. ಪ್ರಗತಿಪರ ರೈತರ ಸಂಘಟನೆಗಳು ಮತ್ತು ಸ್ವಸಹಾಯ ಗುಂಪುಗಳನ್ನು ಒಗ್ಗೂಡಿಸಿ ನಾವು ಅವರ ಜೊತೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆಮೇಲೆ ಬೆಳೆ ಆಧಾರಿತ ಸಲಹಾ ಸಮಿತಿಗಳು, ಪ್ರತಿಯೊಂದು ಬೆಳೆಗೂ ಕೂಡ ಒಂದೊಂದು ತಜ್ಞರ ಸಮಿತಿಯನ್ನು ಮಾಡಿ ಅದರಲ್ಲಿ ರೈತರಿಗೆ ಬೇಕಾಗುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಕಂಪನಿಗಳು ಮತ್ತು ಉದ್ಯಮಗಳ ನಾಯಕತ್ವದಲ್ಲಿ ಅವರನ್ನು ಕೂಡ ಬೇರೆ ಬೇರೆ ಕಂಪನಿಗಳು ಖರೀದಿ ಮಾಡುವವರು ಇರ್ತಾರೆ, ಅವರ ಜೊತೆಯಲ್ಲೂ ಕೂಡ ನಾವು ಹೊಂದಾಣಿಕೆ ಮಾಡಿಕೊಂಡು ಅಥವಾ ಒಡಂಬಡಿಕೆ ಮಾಡಿಕೊಂಡು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ನಮ್ಮಲ್ಲಿ ಒಂದು ಪ್ರತ್ಯೇಕವಾದಂತಹ ರೈತ ತರಬೇತಿ ಕೇಂದ್ರ ಇದೆ. ವಿಸ್ತರಣಾ ನಿರ್ದೇಶನದ ತಾಂತ್ರಿಕ ಸಿಬ್ಬಂದಿಗಳು, ವಿಶ್ವವಿದ್ಯಾಲಯದ ವಿಜ್ಞಾನಿಗಳ ಬೆಂಬಲದೊಂದಿಗೆ ರೈತರಿಗೆ, ಇಲಾಖೆ ಸಿಬ್ಬಂದಿಗಳಿಗೆ, ಉದ್ಯಮಿಗಳಿಗೆ ಮತ್ತು ವಿತರಕರಿಗೆ ಖಾಸಗಿ ಕಂಪನಿಗಳ ಉದ್ಯೋಗಿಗಳಿಗೆ, ಸ್ವಸಹಾಯ ಗುಂಪುಗಳಿಗೆ, ಸ್ತ್ರೀ ಶಕ್ತಿ ಗುಂಪುಗಳಿಗೆ ಒಂದು ದಿನದ, ಎರಡು ದಿನದ ಅಥವಾ ಒಂದು ವಾರದ ಅವಧಿಯ ತರಬೇತಿಗಳನ್ನು ನಿರಂತರವಾಗಿ ನಾವು ಹಮ್ಮಿಕೊಳ್ತಾ ಇರ್ತೀವಿ. ಇದರಲ್ಲಿ ತರಬೇತಿ ಸಮಯದಲ್ಲಿ ನಾವು ವಿವಿಧ ಕ್ಷೇತ್ರ ಭೇಟಿಗಳು, ರೈತ ವಿಜ್ಞಾನಿಗಳ ಸಂವಾದವನ್ನು ನಿರ್ವಹಿಸುತ್ತೇವೆ. ಹಾಗಾದಾಗ ಏನಾಗುತ್ತೆ, ರೈತರಿಗೆ ಹೆಚ್ಚಿನ ಮಾಹಿತಿ ಸಿಕ್ಕಿ ಧೈರ್ಯವನ್ನು ಬಂದು ಅವರಿಗೂ ನಮ್ಮ ವಿಶ್ವವಿದ್ಯಾಲಯ ತಂತ್ರಜ್ಞಾನವನ್ನು ಸರಿಯಾಗಿ ಬಳಸಿಕೆ ಮಾಡಲಿಕ್ಕೆ ಅನುಕೂಲ ಆಗ್ತಾ ಇದೆ. ಇದಲ್ಲದೆ ಪ್ರತಿ ವರ್ಷ ನಾವು ತೋಟಗಾರಿಕಾ ಮೇಳ, ದೇಶ ಮಟ್ಟದ ಒಂದು ತೋಟಗಾರಿಕಾ ಮೇಳವನ್ನು ಬೃಹತ್ ಪ್ರಮಾಣದಲ್ಲಿ ಆಯೋಜಿಸ್ತೀವಿ. ಸಾಮಾನ್ಯವಾಗಿ ಇದು ಡಿಸೆಂಬರ್ ಕೊನೆಯ ವಾರದಲ್ಲಿ ನಡೆಯುತ್ತೆ. ರೈತ ದಿನಾಚರಣೆ ಡಿಸೆಂಬರ್ 23ಕ್ಕಿದೆ. ಆ ದಿನ ಹೊಂದಿಸಿಕೊಂಡು ನಾವು ಪ್ರತಿ ವರ್ಷವೂ ಕೂಡ ತೋಟಗಾರಿಕಾ ಮೇಳವನ್ನು ನಮ್ಮ ಬಾಗಲಕೋಟೆಯ ಮುಖ್ಯ ಆವರಣದಲ್ಲಿ ಮಾಡ್ತೀವಿ. ತುಂಬಾ ವಿಜೃಂಭಣೆಯಿಂದ ಲಕ್ಷಾಂತರ ರೈತರು ಬಂದು ನಮ್ಮ ಇಲ್ಲಿಯ ಮಾಹಿತಿಯನ್ನು ಪಡ್ಕೊಂಡು ಹೋಗ್ತಾರೆ. ಇಲ್ಲಿ ಕೃಷಿ ಉಪಕರಣಗಳ ವಸ್ತು ಪ್ರದರ್ಶನ, ಖಾಸಗಿ ಮತ್ತು ಸರ್ಕಾರಿ ಏಜೆನ್ಸಿಗಳಿಂದ ಸುಸಜ್ಜಿತ ಮತ್ತು ಸಾಮಾನ್ಯ ಮಳಿಗೆಗಳಲ್ಲಿ ಪ್ರದರ್ಶನ ಮಾಡ್ತೀವಿ. ತೋಟಗಾರಿಕಾ ಬೆಳೆಗಳ ಪ್ರದರ್ಶನ, ಪಶು ಮತ್ತು ಶ್ವಾನ ಪ್ರದರ್ಶನ, ತ್ವರಿತಗತಿಯಿಂದ ಬೆಳೆದ ತೋಟಗಳು, ಕ್ಷೇತ್ರ ನೇರ ಪ್ರಾತ್ಯಕ್ಷಿಕೆಗಳು, ತಾಂತ್ರಿಕ ಮಾಹಿತಿ ಕೇಂದ್ರ, ಯಂತ್ರಗಳು ಮತ್ತು ಪರಿಕರಗಳ ಪ್ರದರ್ಶನ, ರೈತರಿಂದ ರೈತರ ಸಂವಾದ, ಸಸ್ಯ ಬೀಜಗಳ ಮಾರಾಟ, ಇದನ್ನೆಲ್ಲವನ್ನೂ ಒಳಗೊಂಡಿರುತ್ತದೆ. ಇದು ರೈತರಿಗೆ ಬಹಳ ಪ್ರಮುಖವಾದಂತಹ ಒಂದು ಮೇಳ ಆಗಿರುತ್ತದೆ. ಯಾಕಂದರೆ ಬೀಜಗಳ ಖರೀದಿಗೆ ಒಂದೇ ದಿನ ಎಲ್ಲರಿಗೂ ಒಂದು ಸಿಂಗಲ್ ವಿಂಡೋ ಅಂದಂಗೆ ಆ ಥರ ಮಾಡಿ ಪ್ರಯೋಜನ ಮಾಡಿಕೊಳ್ತಾ ಇದ್ದೀವಿ. ಇದಲ್ಲದೆ ಇತರೆ ವಿಸ್ತರಣಾ ಘಟಕಗಳ ಚಟುವಟಿಕೆಗಳಿಂದ ನಮ್ಮ ಸಮಸ್ಯಾತ್ಮಕ ಕ್ಷೇತ್ರಗಳಿಗೆ ಭೇಟಿ, ಇದು ದೊಡ್ಡ ಪ್ರಮಾಣದಲ್ಲಿ ನಮ್ಮಲ್ಲಿ ನಡೀತಾನೆ ಇದೆ. ಪ್ರತಿ ತಿಂಗಳ ಸುಮಾರು 10-15 ರೈತರ ತೋಟಗಳು ಸಮಸ್ಯಾತ್ಮಕ, ಬೀಜ ಖರೀದಿ ಮಾಡಿದ್ದಿರಬಹುದು, ಗೊಬ್ಬರ ಹಾಕಿದ್ರಲ್ಲಿ ವ್ಯತ್ಯಾಸ ಇರಬಹುದು, ಅಥವಾ ಔಷಧಿ ಹೊಡೆದು ಏನಾದರೂ ಸಮಸ್ಯೆ ಆಗಿರಬಹುದು. ಅದಕ್ಕೆ ತೋಟಗಾರಿಕೆ ಇಲಾಖೆಯವರು ನಮ್ಮ ಒಂದು ಸಹಯೋಗದಲ್ಲಿ ಅವರಿಗೆ ಒಂದು ತಜ್ಞರ ಭೇಟಿಯನ್ನ, ಕಮಿಟಿಯನ್ನ ಭೇಟಿ ಮಾಡಿಸಿ ಅವರಿಗೆ ಪರಿಹಾರ ಒದಗಿಸುವಂತಹ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆದಿದೆ. ತರಬೇತಿ ಕಾರ್ಯಕ್ರಮಗಳು ನಾನಾಗಲೇ ತಿಳಿಸಿದಂಗೆ ವಿಸ್ತರಣಾ ನಿರ್ದೇಶನಾಲಯದಲ್ಲಿ ತಾಂತ್ರಿಕ ಸಿಬ್ಬಂದಿಗಳಿಗೆ, ರೈತರಿಗೆ, ನವೋದ್ಯಮಿಗಳಿಗೆ ಅಂದರೆ ಸ್ಟಾರ್ಟ್ಅಪ್ಗಳಿಗೆ, ಸ್ವಸಹಾಯ ಸಂಘಗಳಿಗೆ ಮತ್ತು ಸ್ತ್ರೀ ಶಕ್ತಿ ಗುಂಪುಗಳಿಗೆ ಅವರಿಗೆ ಅವರ ಅನುಕೂಲಕ್ಕೆ ತಕ್ಕಂತೆ ಅಥವಾ ಅವರಿಗೆ ಬೇಡಿಕೆಗೆ ತಕ್ಕಂತೆ ನಿಯಮಿತವಾಗಿ ನಾವು ತರಬೇತಿಯನ್ನು ಹಮ್ಮಿಕೊಳ್ತೀವಿ. ತಂತ್ರಜ್ಞಾನ ಪ್ರಾತ್ಯಕ್ಷಿಕೆಗಳು, ಕ್ಷೇತ್ರ ಪರೀಕ್ಷೆಗಳು ಮತ್ತು ಮುಂಚೂಣಿ ಪ್ರಾತ್ಯಕ್ಷಿಕೆಗಳು ಅಂದರೆ ಫ್ರಂಟ್ ಲೈನ್ ಡೆಮೋನ್ಸ್ಟ್ರೇಷನ್, ಯಾವುದಾದ್ರೂ ಹೊಸ ತಳಿಗಳು ಬಂದಿದ್ದಾವೆ ಬಿಡುಗಡೆ ಮಾಡಿದಾಗ, ಹೊಸ ತಂತ್ರಜ್ಞಾನ ಬಂದಾಗ ಅದನ್ನು ಪ್ರಗತಿಪರ ರೈತರ ಹೊಲದಲ್ಲಿಯೇ ಬೆಳೆಸಿ ಅಲ್ಲಿ ರೈತರಿಗೆ ಕಾರ್ಯಕ್ರಮವನ್ನು ಮಾಡಿ ರೈತರಿಗೆ ಇದರ ಪರಿಚಯವನ್ನು ಮಾಡಿಕೊಳ್ಳುವಂತಹ ಒಂದು ಕಾರ್ಯಕ್ರಮ ಇದು. ಹಾಗೆ ಇದು ಕೂಡ ನಿರಂತರವಾಗಿ ನಮ್ಮಲ್ಲಿ ನಡ್ಕೊಂಡು ಬರ್ತಾ ಇದೆ. ಕ್ಷೇತ್ರೋತ್ಸವಗಳು ಮತ್ತು ರೈತರ ಶೈಕ್ಷಣಿಕ ಪ್ರವಾಸಗಳು ನಮ್ಮ ನಿರ್ದೇಶನಾಲಯದಿಂದ ರೈತರು ಉತ್ತಮ ಇಳುವರಿ ಮತ್ತು ಹೆಚ್ಚಿನ ಆದಾಯ ಪಡೆದುಕೊಳ್ಳಲು ರೈತರಿಗೆ ವಿಶ್ವವಿದ್ಯಾಲಯದ ಎಲ್ಲ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರಗಳಲ್ಲಿ ಕ್ಷೇತ್ರೋತ್ಸವಗಳನ್ನು ಆಗಾಗ ನಾವು ಹಮ್ಮಿಕೊಳ್ತೀವಿ. ಹೆಚ್ಚಾಗಿ ಮುಂಗಾರು ಸಮಯದಲ್ಲಿ, ಯಾಕಂದರೆ ಅವರಿಗೆ ಅದರ ಅನುಕೂಲ ಗಿಡ ತಗೊಳ್ಳಿಕ್ಕೆ ಮತ್ತು ಬೀಜ ತಗೊಳ್ಳಿಕ್ಕೂ ಕೂಡ ಮತ್ತು ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಆವಾಗ ಅದನ್ನು ಹಮ್ಮಿಕೊಂಡು ರೈತರಿಗೆ ವಿಷಯವನ್ನು ವಿನಿಮಯ ಮಾಡಿಕೊಳ್ಳಿಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ. ವಸ್ತು ಪ್ರದರ್ಶನಗಳು, ಎಲ್ಲ ತಂತ್ರಜ್ಞಾನಗಳನ್ನು ನಾವು ವಸ್ತು ಪ್ರದರ್ಶನವನ್ನು ಮಾಡಿ ರೈತರಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರಕಟಣೆಗಳಿದ್ದಾವೆ. ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕ ಮತ್ತು ಸಂವಾದ ಕೇಂದ್ರದ ನಮ್ಮ ಸಂಪಾದಕರ ಜೊತೆಯಲ್ಲಿ ಹೂವು, ಹಣ್ಣು, ತರಕಾರಿ ಬೆಳೆಗಳ ಉತ್ತಮ ಬೇಸಾಯದ ಕ್ರಮದ ಕುರಿತು, ಕೊಯ್ಲತ್ರ ತಂತ್ರಜ್ಞಾನ ಕುರಿತು, ಸಾವಯವ ಕೃಷಿ, ಹನಿ ನೀರಾವರಿ, ಸೂಕ್ತವಾದ ಗೊಬ್ಬರ, ಜೇನು ಸಾಕಾಣಿಕೆ ಹಾಗೂ ಸಾವಯವ ಪದ್ಧತಿ ಅಲ್ಲದೆ ಇನ್ನೂ ವಿವಿಧ ರೀತಿಯ ಮಾಹಿತಿಯನ್ನು ಒಳಗೊಂಡ ಪ್ರಕಟಣೆಗಳು ಪುಸ್ತಕಗಳ ರೂಪದಲ್ಲಿ ಬಂದಿದ್ದಾವೆ. ವಾರ್ತಾಪತ್ರಿಕೆಗಳು ಬರ್ತವೆ, ವಾರ್ಷಿಕ ವರದಿಗಳು ಸಿಗುತ್ತವೆ. ಇದನ್ನು ರೈತರು ಬಂದು ಖರೀದಿ ಮಾಡಿ ತಮಗೆ ಅನುಕೂಲವಾದ ತಕ್ಕಂತೆ ತಮ್ಮ ಬೆಳೆಯನ್ನು ಬೆಳೆಯಲು ಅನುಕೂಲವಾಗಂತೆ ಮಾಡ್ಕೋಬಹುದು. ಆಮೇಲೆ ಇತ್ತಿತ್ತಲಾಗಿ ನಾವು UHSB ಹಾಟಿ ಆ್ಯಪ್ ಅಂತ ಒಂದು ಆ್ಯಪನ್ನು ಡೆವಲಪ್ ಮಾಡಿದ್ದೀವಿ. ವಿಶ್ವವಿದ್ಯಾಲಯದ ಮೊಬೈಲ್ನಲ್ಲಿ, ನಮ್ಮ ಆಂಡ್ರಾಯ್ಡ್ ಆಧಾರಿತ ಮೊಬೈಲ್ನಲ್ಲಿ ಇದು UHS ಹಾಟಿ ಆ್ಯಪ್ ಅಂತ ಒಂದು ಆ್ಯಪನ್ನು ಡೆವಲಪ್ ಮಾಡಿದ್ದೀವಿ. ಇದರಲ್ಲಿ ರೈತರಿಗೆ ಬೇಕಾದಂಥ ಎಲ್ಲ ಮಾಹಿತಿಗಳು, ಎಲ್ಲ ಬೆಳೆಗಳಿಗೂ ಬೇಕಾದಂಥ ಬೇಸಾಯದ ಕ್ರಮಗಳನ್ನು ಅದರಲ್ಲಿ ಅಳವಡಿಸಿದ್ದೀವಿ. ಮತ್ತು ಬೇರೆ ಬೇರೆ ಬೀಜ ಗಿಡಗಳು ಸಿಗುವಂಥದ್ದು ಮತ್ತು ತಮ್ಮ ಸಮಸ್ಯೆ ಏನಿದ್ರು ಕೂಡ ಅದರಲ್ಲಿ ಹೇಳಿದ್ರೆ ಸೂಕ್ತವಾದ ಒಂದು ವಿಜ್ಞಾನಿಗಳಿಂದ ಉತ್ತರ ಕೊಡುವಂಥ ವ್ಯವಸ್ಥೆಯನ್ನು ಇನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದೀವಿ. ಅದರಲ್ಲಿ ಅಂದರೆ ಅಂಗೈಯಲ್ಲಿ ತೋಟಗಾರಿಕೆ ಅನ್ನೋ ಒಂದು ಕಾನ್ಸೆಪ್ಟ್ ಇದ್ದಾಗಿದೆ ಇದು. ಹಾಗಾಗಿ ರೈತರಿಗೆ ಎಲ್ಲವೂ ಕೂಡ ಬಂದು ಇಲ್ಲಿಗೆ ಬಂದು ಮಾತಾಡಿಸಬೇಕು ಅಂತಿಲ್ಲ. ಅವರ ಮನೆಯಲ್ಲಿ ಕೂತ್ಕೊಂಡು ಅಥವಾ ಹೊಲದಲ್ಲಿದ್ದಾಗಲೇ ಮಾಹಿತಿ ತಗೊಳ್ಬೋದು. UHSB ಹಾಟಿ ಆ್ಯಪ್ ಅಂತ ಇದನ್ನು ಇನ್ನೂ ಸ್ವಲ್ಪ ಹೆಚ್ಚಿನ ಒಂದು ಒತ್ತು ಕೊಟ್ಟು ಇದನ್ನು ಮಾಡ್ತಾ ಇದ್ದೀವಿ. ಈಗ ಪ್ರಾರಂಭ ಹಂತದಲ್ಲಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇದು ಮತ್ತು ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಅದನ್ನು ಮಾಡ್ತಾ ಇದ್ದೀವಿ. ರೈತರಿಗೆ ಉದ್ಯಾನ ಸಹಾಯವಾಣಿ ಅಂತ ಒಂದು ಉಚಿತ ಸಲಹೆ ಒಂದು ಸಹಾಯವಾಣಿ ಇದೆ. ಅಂದರೆ ಟೋಲ್ ಫ್ರೀ ನಂಬರ್ ಇದೆ ನಮ್ಮದು. ಇದನ್ನು 2016 ನಾವು ಪ್ರಾರಂಭ ಮಾಡಿದ್ದೀವಿ. 1800425712190. ಇದು ರೈತರು ಯಾವಾಗಾದರೂ ಫೋನ್ ಮಾಡಿ ಉಚಿತ ಕರೆ ಮಾಡಿ ಯಾವುದಾದ್ರೂ ಬೆಳೆಗಳ ಬಗ್ಗೆ ಅಲ್ಲಿ ತಜ್ಞರನ್ನು ನಮಗೆ ಸಂಪರ್ಕ ಮಾಡಿಸ್ಲಿಕ್ಕಾಗುತ್ತೆ. ತಾವುಗಳು ವಿಜ್ಞಾನಿಗಳ ಜೊತೆಯಲ್ಲಿ ಮಾತಾಡಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೋಬಹುದು. ರೇಡಿಯೋ ಕಾರ್ಯಕ್ರಮಗಳು ನಾವು ನಿರಂತರವಾಗಿ ಇವತ್ತು ಹೇಗೆ ಮಾಡ್ತಾ ಇದ್ದೀನೋ ಹಾಗೆ ಅವಾಗವಾಗ ಫೋನ್ ಇನ್ ಕಾರ್ಯಕ್ರಮದಲ್ಲೂ ಕೂಡ ಮಾಡ್ತೀವಿ. ದೂರದರ್ಶನಗಳಲ್ಲೂ ಕೂಡ ಈ ತರ ಮಾಹಿತಿಯನ್ನ ಒದಗಿಸ್ಲಿಕ್ಕೆ ನಾವು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಆಮೇಲೆ ಜನಪ್ರಿಯ ಲೇಖನಗಳು ಆಗಾಗ ನಮ್ಮಲ್ಲಿ ವಿಶ್ವವಿದ್ಯಾಲಯದ ನಮ್ಮ ಪತ್ರಿಕೆಗಳಲ್ಲಾಯ್ತು, ಹಸ್ತಪ್ರತಿಗಳನ್ನು ಇರಬಹುದು, ಇದಲ್ಲದೆ ದಿನಪತ್ರಿಕೆಗಳು ಕೂಡ ನಾವು ಕಾಲಮ್ಮನ್ನ ಅಥವಾ ಒಂದು ಲೇಖನವನ್ನ ಅಂಕಣವನ್ನ ಬರೆದು ಅದರಲ್ಲಿ ರೈತರಿಗೆ ಬೇಕಾಗುವ ಮಾಹಿತಿಯನ್ನು ಒದಗಿಸ್ತಾ ಇದ್ದೀವಿ. ಇದಲ್ಲದೆ ರೈತರ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ರೈತರಿಗೋಸ್ಕರ ಹಲವು ಕಾರ್ಯಕ್ರಮಗಳಲ್ಲಿ ಕೆಲವೊಂದು ಉನ್ನತ ಕೃಷಿ ಅಭಿಯಾನ, ಸಸ್ಯ ತಳಿಗಳ ಸಂರಕ್ಷಣೆ ಮತ್ತು ರೈತ ಕಾಯ್ದೆಗಳ ಜಾಗೃತಿ ಮೂಡಿಸೋದು, ಹೀಗೆ ಎಲ್ಲ ಕಾರ್ಯಕ್ರಮಗಳು ಸರ್ಕಾರದಿಂದ ಇರಬಹುದು, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ, ಇವರೆಲ್ಲ ಯಾವಾಗಲೂ ಬಂದು ಈ ವಿಷಯವನ್ನು ಹೇಳುವಾಗ ಬೇಕು ಅಂತ ಹೇಳಿದಾಗ ಅದನ್ನು ಕೂಡ ನಾವು ಮಾಡ್ತಾ ಇದೀವಿ. ಇನ್ನೊಂದು ಪ್ರಮುಖವಾದಂತಹ ನಮ್ಮ ಕಾರ್ಯಕ್ರಮ ಅಂತಂದ್ರೆ ಪ್ರತಿ ವಾರ ಪರಿಹಾರ ಅಂತ ಹೇಳಿ ನಾವು 2016-17 ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೀವಿ. ಪ್ರತಿ ಸೋಮವಾರ ಇದು ನಮ್ಮಲ್ಲಿಯ ಎಲ್ಲ ಸಂಶೋಧನಾ ಕೇಂದ್ರಗಳು ಮತ್ತು ಮಹಾವಿದ್ಯಾಲಯಗಳಲ್ಲಿರುವಂತಹ ನಮ್ಮ ಶಿಕ್ಷಣ ಘಟಕಗಳು, ರಸ್ತಾಣ ಶಿಕ್ಷಣ ಘಟಕಗಳಲ್ಲಿ ರೈತರು, ಯಾಕೆಂದ್ರೆ ಸೋಮವಾರ ಸಾಧಾರಣವಾಗಿ ರೈತರಿಗೆ ಬಿಡುವಿನ ದಿನ, ಆವತ್ತು ಹೊಲದಲ್ಲಿ ಉಳುಮೆ ಮಾಡುವುದು ಕಾರ್ಯಕ್ರಮ ಇರೋದಿಲ್ಲ, ಹಾಗಾಗಿ ಅವರು ಸ್ವಲ್ಪ ಫ್ರೀ ಇರೋದ್ರಿಂದ ಅವರನ್ನ ನಮ್ಮ ಸಂಶೋಧನಾ ವಿಸ್ತರಣಾ ಕೇಂದ್ರಗಳಿಗೆ ಕರೆದು ಅಲ್ಲಿಯ ಮಾಹಿತಿಯನ್ನು ಒದಗಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅವರು ಸಂಬಂಧಪಟ್ಟ ವಿಜ್ಞಾನಿಗಳ ಹತ್ರ ಮಾತಾಡಿ ತಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೋಬಹುದು. ಆಮೇಲೆ ತ್ರೈಮಾಸಿಕ ತೋಟಗಾರಿಕಾ ಕಾರ್ಯಾಗಾರ ಇದೆ, ಇದು ನಮ್ಮ ತೋಟಗಾರಿಕಾ ಇಲಾಖೆಗಳ ಸಂಯೋಗದಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ ಅಲ್ಲಿಯ ಸಮಸ್ಯೆಗಳು, ಆ ಜಿಲ್ಲೆಯ ಮತ್ತು ತಾಲೂಕಿನ ಸಮಸ್ಯೆಗಳನ್ನು ಅವರು ಇಲ್ಲಿ ಬಂದು ಹೇಳಿದಾಗ ನಮ್ಮಲ್ಲಿ ತಜ್ಞರು ಅವರ ಜೊತೆಯಲ್ಲಿ ಸಂವಾದ ಮಾಡಿ ಅಥವಾ ಚರ್ಚೆ ಮಾಡಿ ಸೂಕ್ತ ಪರಿಹಾರ ಒದಗಿಸಲಿಕ್ಕೆ ಸಾಧ್ಯವಾಗುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. 1 ತಿಂಗಳ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ಇನ್ನು ಮುಂದೆಲ್ಲ ಪ್ರಾರಂಭ ಮಾಡಬೇಕು ಅಂತ ನಮ್ಮ ಯೋಜನೆ ಇದೆ. ಅಂದರೆ ಈಗ ನಿರುದ್ಯೋಗಿಗಳಿಗೆ ಅಥವಾ ಆಸಕ್ತರಿಗೆ, ಮಹಿಳೆಯರಿಗೆ 1 ತಿಂಗಳ ಕೌಶಲ್ಯ ಅಭಿವೃದ್ಧಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರಿಗೆ ಹೆಚ್ಚಿನ ಆದಾಯ ಪಡ್ಕೊಳ್ಳಿಕ್ಕೆ ಅನುಕೂಲವಾಗಲಿ ಅಂತ ಇದರ ಬಗ್ಗೆ ಯೋಚನೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇದನ್ನು ಪ್ರಾರಂಭ ಮಾಡ್ತೀವಿ. ಆಮೇಲೆ ಇದಲ್ಲದೆ ನಿರಂತರವಾಗಿ ನಮ್ಮಲ್ಲಿ ರೈತರು ಎಲ್ಲೆಲ್ಲಿ ಭಾಗವಹಿಸ್ತಾರೋ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ, ಒಂದು ಜಾತ್ರೆ ಇರಬಹುದು ಅಥವಾ ಬೇರೆ ಬೇರೆ ಇಲಾಖೆಗಳಲ್ಲಿ ಮಾಡಿರುವಂತಹ ಒಂದು ಕಾರ್ಯಕ್ರಮಗಳು, ಅಲ್ಲಿ ನಮ್ಮ ವಿಜ್ಞಾನಿಗಳು ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ ಅಲ್ಲಿ ಕೂಡ ರೈತರ ಜೊತೆಯಲ್ಲಿ ಚರ್ಚೆ ಮಾಡಿ ತಮಗೆ ಮಾಹಿತಿಯನ್ನು ಒದಗಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇವೆಲ್ಲ ಕಾರಣದಿಂದ ನನಗೊಂದು ಹೆಮ್ಮೆ ಇದೆ. ದೇಶದ ಸುಮಾರು 76 ಕೃಷಿ ಸಂಬಂಧಿತ ವಿಶ್ವವಿದ್ಯಾಲಯಗಳಲ್ಲಿ ನಮ್ಮ ವಿಶ್ವವಿದ್ಯಾಲಯ ಇತ್ತಿತ್ತಲಾಗಿ ಬಂದರೂ ಕೂಡ ಕೇವಲ 15 ವರ್ಷಗಳಿಂದ ಇಲ್ಲಿ ಸ್ಥಾಪನೆಯಾಗಿದೆ. ಇದರಲ್ಲಿ ಹೆಚ್ಚಿನ ಸಾಧನೆ ಮಾಡಿದ್ದಕ್ಕಾಗಿ ನಾವು ಈಗಾಗಲೇ 21ನೇ ಸ್ಥಾನದಲ್ಲಿದ್ದೀವಿ. ಇನ್ನೂ ಹೆಚ್ಚಿನ ಪ್ರಗತಿ ಸಾಧಿಸಿ ಮೊದಲ 10 ಸ್ಥಾನದಲ್ಲಿ ಬಂದು ರೈತರಿಗೆ ಆಶಾಕಿರಣವಾಗಿ ನಿಲ್ಲಬೇಕು ಅಂತೇಳಿ ನಮ್ಮ ವಿಶ್ವವಿದ್ಯಾಲಯದ ಆಡಳಿತ ವರ್ಗ, ವಿಜ್ಞಾನಿಗಳು ಮತ್ತು ಸಿಬ್ಬಂದಿಗಳೆಲ್ಲರೂ ಕೂಡ ಅವಿರತವಾಗಿ ಶ್ರಮಿಸ್ತಾ ಇದ್ದೀವಿ. ಇದೆಲ್ಲ ಕಾರಣದಿಂದ ಮತ್ತೊಮ್ಮೆ ನಾನು ರೈತರಿಗೆ ವಂದಿಸಿ ಮತ್ತೊಮ್ಮೆ ವಿನಂತಿ ಮಾಡಿಸಿಕೊಳ್ಳೋದೇನೆಂದರೆ, ತಾವುಗಳು ನಮ್ಮೆಲ್ಲ ಈ ಒಂದು ಜಾಲದಲ್ಲಿ, ತೋಟಗಾರಿಕಾ ವಿಶ್ವವಿದ್ಯಾಲಯದ ಜಾಲದಲ್ಲಿ ಬಂದು ಅಲ್ಲಿಯ ವಿಜ್ಞಾನಿಗಳ ಜೊತೆಯಲ್ಲಿ ತಮ್ಮ ಒಂದು ಸಮಸ್ಯೆಯನ್ನು ಚರ್ಚೆ ಮಾಡಿಕೊಂಡು ತಾವು ಇದರ ಲಾಭವನ್ನು ಪಡ್ಕೋಬೇಕು ಅಂತ ಹೇಳ್ತೀನಿ. ನಮಸ್ಕಾರಗಳು. ಇರಬಹುದು ಹಾಡುತ್ತ ಸುವಿ ಸುವಿ ಸುವಿ ಸುವಿ ಸುವಿ ಸುವಿ ಸುವಿ ಸುವಿ ಬೆಳೆದರೆ ಸಾವಿ ಇರಬಹುದು ಹಾಡುತ್ತ ಸುವಿ ಸುವಿ ಸುವಿ ಸುವಿ ಸುವಿ ಸುವಿ ಸುವಿ ಸುವಿ ಬೆಳೆಯಿರಿ ಸಾವಿ ಹಾಡುತ್ತ ಇರಿ ನೀವು ಸುವಿ ಸುವಿ ಸುವಿ ಸುವಿ ಬೆಳೆಯಿರಿ ಸಾವಿ ಹಾಡುತ್ತ ಇರಿ ನೀವು ಸುವಿ ಸುವಿ ಸುವಿ ಸುವಿ ಬೆಳೆದರೆ ಸಾವಿ ಇರಬಹುದು ಹಾಡುತ್ತ ಸುವಿ ಸುವಿ ಸುವಿ ಸುವಿ ಸಾವಿ ಇರಬಹುದು ನಲಿಯುತ್ತ ತುವಿ ತುವಿ ತುವಿ ತುವಿ ತುವಿ ತುವಿ ತಿಂದರೆ ಸಾವಿ ಇರಬಹುದು ನಲಿಯುತ್ತ ತುವಿ ತುವಿ ತುವಿ ತುವಿ ತುವಿ ಕುಣಿಯುತ್ತ ಇರಿ ನೀವು ತುಂಬಿ ತುಂಬಿ ತುಂಬಿ ತುಂಬಿ ತಿನ್ನಿರಿ ಸಾವಿ ಕುಣಿಯುತ್ತ ಇರಿ ನೀವು ತುಂಬಿ ತುಂಬಿ ತುಂಬಿ ತುಂಬಿ ತುಂಬಿ ತುಂಬಿ ಬೆಳೆದರೆ ಸಾವಿ ಇರಬಹುದು ಹಾಡು ಸುಮಿ ಸುಮಿ ಸುಮಿ ಸುಮಿ ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ರೈತರ ಅಭಿವೃದ್ಧಿಯಲ್ಲಿ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆಯ ಪಾತ್ರ ಈ ಕುರಿತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ವಿಸ್ತರಣಾ ನಿರ್ದೇಶಕರಾದ ಡಾ ಲಕ್ಷ್ಮೀನಾರಾಯಣ ಹೆಗಡೆ ಅವರಿಂದ ಮಾಹಿತಿ ಕೇಳಿದಿರಿ. ಆತ್ಮರೇ ಬನ್ನಿ ಕೇಳೋಣ. ಜಾನಪದ ಸಂಗೀತವನ್ನು ಹಾಡಿದ್ದಾರೆ ಬಿಆರ್ ಪೊಲೀಸ್ ಪಾಟೀಲ್ ಹಾಗೂ ತಂಡದವರು ತತ್ತಪದವನ್ನ. ಚುಕ್ಕೊಳ ಕೈಯಾನ ಬೋರಂಗಿ ಹಾಂಗ ಚುಕ್ಕೊಳ ಕೈಯಾನ ಬೋರಂಗಿ ಹಾಂಗ ಅವನ ಕೈಯಾಗ ನಾವು ನೀವು ಹಾಂಗ ಅವನ ಕೈಯಾಗ ನಾವು ನೀವು ಹಾಂಗ ಆಡಸ್ತಾನ ಬಲ್ಲಂಗ ಭಗವಾನ ಆಡಸ್ತಾನ ಬಲ್ಲಂಗ ಭಗವಾನ ಡಾಡಂದ್ರ ನಡದೇತೇನ ಡಾಡಂದ್ರ ನಡದೇತೇನ ಚುಕ್ಕೊಳ ಕೈಯಾನ ಬೋರಂಗಿ ಹಾಂಗ ಚುಕ್ಕೊಳ ಕೈಯಾನ ಬೋರಂಗಿ ಹಾಂಗ ಅವನ ಕೈಯಾಗ ನಾವು ನೀವು ಹಾಂಗ ಅವನ ಕೈಯಾಗ ನಾವು ಬಣ್ಣ ಬಣ್ಣದ ಪಕ್ಕ ಬಂದು ಕಣ್ಣ ಕನಸ ಪರದಿಯ ಮೇಲೆ ಕುಣದು ಬಣ್ಣ ಬಣ್ಣದ ಪಕ್ಕ ಬಂದು ಕಣ್ಣ ಕನಸ ಪರದಿಯ ಮೇಲೆ ಕುಣದು ಹಿಡಿದು ಹಾಕಿದ ಮ್ಯಾಲಿನ್ನೇನ ಹಿಡಿದು ಹಾಕಿದ ಮ್ಯಾಲಿನ್ನೇನ ಬ್ಯಾಡ ದಾಡಂದ್ರ ನಡದೇತೇನ ಬ್ಯಾಡ ಬ್ಯಾಡಂದ್ರ ಚಿಕ್ಕೊಳ ಕೈಯಾನ ಬೋರಂಗಿ ಹಾಂಗ ಚಿಕ್ಕೊಳ ಕೈಯಾನ ಬೋರಂಗಿ ಹಾಂಗ ಅವನ ಕೈಯಾಗ ನಾವು ನೀವು ಹಾಂಗ ಅವನ ಕೈಯಾಗ ಬಂದಿ ತಡಿ ತಪ್ಪಲರಿಣಗುಳ ತಿಂದಿ ಕಡ್ಡಿ ಪೆಟ್ಟಿಗಿಯೊಳಗ ನೀ ಬಂದಿ ತಡಿ ತಪ್ಪಲರಿಣಗುಳ ತಿಂದಿ ಆಡಿಸಿದಂಗಾಡು ನೀ ಮೌನ ಆಡಿಸಿದಂಗಾಡು ನಿಮ್ಮೌನ ಗಡ ಬ್ಯಾಡಂದ್ರ ನಡದೇತೇ ಬ್ಯಾಡ ಬ್ಯಾಡಂದ್ರ ನಡದೇತೇ ಚುಕ್ಕ ಕಿಪ್ಪಳ ಕೈಯಾನ ಬೋರಂಗಿ ಹಾಂಗ, ಕಿಪ್ಪಳ ಕೈಯಾನ ಬೋರಂಗಿ ಹಾಂಗ, ಅವನ ಕೈಯಾಗ ನಾವು ನೀವು ಹಾಂಗ, ಅವನ ಕೈಯಾಗ ನಾವು ನೀವು ಹಾಂಗ. ಆಮ್ಯಾಲಿಂದು ಮಕ್ಕಳ ಆಟ, ಪ್ರಾಣ ಇರು ಮಠ ಮಾಕೂಟ, ಆಮ್ಯಾಲಿಂದು ಬರಿ ಹೂ ಚಾಟ, ಕೊಣ್ಣೂರು ಚಿನುಮಾಯಿ ಕಂದ ಬಾಪು ಗೌಡ, ಕೊಣ್ಣೂರು ಚಿನುಮಾಯಿ ಕಂದ ಬಾಪು ಗೌಡ, ಸಾಕಂದಗಳಿಗೆ ಸರಿ ಸುಮ್ಮನ, ಸಾಕಂದಗಳಿಗೆ ಸರಿ ಸುಮ್ಮನ. ಚುಕ್ಕಳ ಕೈಯಾನ ಬೋರಂಗಿ ಹಾಂಗ, ಚುಕ್ಕಳ ಕೈಯಾನ ಬೋರಂಗಿ ಹಾಂಗ, ಅವನ ಕೈಯಾಗ ನಾವು ನೀವು ಹಾಂಗ, ಅವನ ಕೈಯಾಗ ನಾವು ನೀವು ಹಾಂಗ. ಆಡಸ್ತಾನ ಬಲ್ಲಂಗ ಭಗವಾನ, ಕುಣಸ್ತಾನ ಬಲ್ಲಂಗ ಭಗವಾನ, ಬ್ಯಾಡ ಬ್ಯಾಡಂದ್ರ ನಡೆದೇನ, ಬ್ಯಾಡ ಬ್ಯಾಡಂದ್ರ ನಡೆದೇನ. ಚುಕ್ಕಳ ಕೈಯಾನ ಬೋರಂಗಿ ಹಾಂಗ, ಚುಕ್ಕಳ ಕೈಯಾನ ಬೋರಂಗಿ ಹಾಂಗ, ಅವನ ಕೈಯಾಗ ನಾವು ನೀವು ಹಾಂಗ, ಅವನ ಕೈಯಾಗ ನಾವು ನೀವು ಹಾಂಗ, ಅವನ ಕೈಯಾಗ ನಾವು ಹರ. ಶರಣನಂದರ ಯಾರು ಹೇಳರಿ, ಶರಣನಂದರ ಯಾರು ಹೇಳರಿ, ಕರುಣ ತೋರುವವನ ಈ ಕರುಣ ತೋರುವವನ, ಬಾಡು ಬಳ್ಳಿಗೆ ಕರುಳಗಿಂಡಿಲೆ ನೀರು ಹನಿಸುವವನ, ಇವನೇ ಸತ್ಯ ಶರಣ, ಇವಗಿಲ್ಲ ನಿದ್ರೆ ಮರಣ. ಗೀಯಗ ಗಾಗಿಯಗ ಗೀಯಗ ಗಾಗಿಯಗ ಗೀಯಗ ಗಾಗಿಯಗ ತೊಡುವ ಬಟ್ಟೆಗಿಂತ ನಡೆವ ಹಾದಿಗೆ ಲಕ್ಷ ಹರಿಸುವವನ, ತೊಡುವ ಬಟ್ಟೆಗಿಂತ ನಡೆವ ಹಾದಿಗೆ ಲಕ್ಷ ಹರಿಸುವವನ, ಹಾದಿ ಮುಳ್ಳನು ಆಯ್ದು ಸುಟ್ಟು ಗೊಬ್ಬರ ಮಾಡುವವನ, ಹಾದಿ ಮುಳ್ಳನು ಆಯ್ದು ಸುಟ್ಟು ಗೊಬ್ಬರ ಮಾಡುವವನ, ಇವನೇ ಸತ್ಯ ಶರಣ, ಇವಗಿಲ್ಲ ನಿದ್ರೆ ಮರಣ. ಗೀಯಗ ಗಾಗಿಯಗ ಗೀಯಗ ಗಾಗಿಯಗ ಗೀಯಗ ಗಾಗಿಯಗ ಮಣ್ಣ ಭ್ರಾಂತಿಗೆ ಮರುಳರಾದವರ ಮರಳಿ ಕರೆವ ಶಿವನ, ಮಣ್ಣ ಭ್ರಾಂತಿಗೆ ಮರುಳರಾದವರ ಮರಳಿ ಕರೆವ ಶಿವನ, ಕಣ್ಣ ಕಾಂತಿಯಿಂದ ಮನದ ಶಾಂತಿಗೆ ದಾರಿ ತೋರುವವನ, ಕಣ್ಣ ಕಾಂತಿಯಿಂದ ಮನದ ಶಾಂತಿಗೆ ದಾರಿ ತೋರುವವನ ಇವನ ಸತ್ಯ ಶರಣ ಇವಗಿಲ್ಲ ನಿದ್ರೆ ಮರಣ ಗೀಯಗ ಗೀಯಗ ಗೀಯಗ ಗೀಯಗ ಗೀಯಗ ಗೀಯಗ ಮಣ್ಣು ರಚಿನು ಮೈ ಕಂದ ಬಾಪುಗ ದಾರಿ ತೋರಿದವನ ಮಣ್ಣು ರಚಿನು ಮೈ ಕಂದ ಬಾಪುಗ ದಾರಿ ತೋರಿದವನ ಪೂರ್ವವನು ಮರಸಿ ಪಶ್ಚಿಮದ ನಾಡಿ ಸ್ಪರ್ಶಿಸಿ ಹರಸಿದವನ ಪೂರ್ವವನು ಮರಸಿ ಪಶ್ಚಿಮದ ನಾಡಿ ಸ್ಪರ್ಶಿಸಿ ಹರಸಿದವನ ಇವನ ಸತ್ಯ ಶರಣ ಇವಗಿಲ್ಲ ನಿದ್ರೆ ಮರಣ ಗೀಯಗ ಗೀಯಗ ಗೀಯಗ ಗೀಯಗ ಗೀಯಗ ಗೀಯಗ ಅಂದರ ಸ್ವರ್ಗ ಅಂದರ ನರಕ ಅಂದರ ಸ್ವರ್ಗ ನರಕ ಸ್ವರ್ಗ ನರಕದ ನಡುವೆ ಸ್ವರ್ಗ ನರಕದ ನಡುವೆ ನಾಯಾತಕೋ ಮರುಳೆ ನೀಯಾತಕೋ ಸ್ವರ್ಗ ನರಕದ ನಡುವೆ ನಾಯಾತಕೋ ಮರುಳೆ ಸೆಲಿಯಾವುದೋ ನನ ನಿನಗ ಮೂಲ ಸೆಲಿಯಾವುದೋ ನಾನಿ ತಿಕ್ಕಾಟಕ್ಕ ನೀನಾಗುತ್ತಾಟಕ್ಕ ನಾನಿ ತಿಕ್ಕಾಟಕ್ಕ ನೀನಾಗುತ್ತಾಟಕ್ಕ ನಾನಾಳಿಯುವ ಕಾಲ ಸನ್ನಿಹಿತವು ಹಾ ಬೆಟ್ಟದ ನಡುವೆ ಜಂಬಾಟೋ